ಗೊಬ್ಬರದ ಮಾಡ್ತೀನಿ ಬೆಳೆಸ್ತೀನಿ ಅಂತ ಅಂದ್ರೆ ಆಗಲ್ಲ ಸರ್, ಒಂದ್ ಎರಡ್ ಮೂರು ವರ್ಷ ಟೈಮ್ ಬೇಕು ಸರ್. ಬರೋಬ್ರಿ, ಹಂತ ಹಂತವಾಗಿ ನಾವು ಆರ್ಗ್ಯಾನಿಕ್ ಆಗಿ ಮಾಡ್ಕೋತಾ ಬಂದ್ಮೇಲೆ ಆಮೇಲೆ ಆರ್ಗ್ಯಾನಿಕ್ ಸೆಟ್ ಆಗುತ್ತೆ ಸರ್. ಈಗ ಸಾಕಷ್ಟು ಅನುಭವ ನಿಮಗೆ ಡ್ರಾಗನ್ ಫ್ರೂಟ್ ಕೃಷಿ ಒಳಗೆ ಬಂದದ ಪವನ್ ಕುಮಾರ್. ಹೌದು ಸರ್. ಬೇರೆಯವರಿಗೆ ಹೇಳುವಂಥದ್ದು ಆಮೇಲೆ ತಿಳಿಸಿಕೊಡುವಂಥದ್ದು ಇದ್ರ ಬಗ್ಗೆ ಏನಾದರೂ ನಿಮಗೆ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು ಈ ವಿಷಯದ ಬಗ್ಗೆ ಮಾತಾಡ್ರಿ ಅಂತೇಳಿ ತಮಗೆ ಕರೆಸ್ತಾ ಇರ್ತಾರೆ ಯಾರಾದರೂ? ಹೌದು ಸರ್, ಈ ತಿಂಗಳಲ್ಲಿ ಕೃಷಿ ಮೇಳ ಧಾರವಾಡದಲ್ಲಿ ಆದಾಯ ದ್ವಿಗುಣಗೊಂಡ ರೈತರ ಅಂತ ಹೇಳಿ ಸರ್ ಒಂದು ಅನುಭವ ನಿಮ್ದು ಅನುಭವ ನಮ್ದು ತಗೊಂಡಾರ ಸರ್ ಕೃಷಿ ಮೇಳದೊಳಗ. ಕೃಷಿ ಮೇಳದಲ್ಲಿ ವೇದಿಕೆ ಮೇಲೆ ಹಂಗೆ ಹೇಳ್ಕೊಂಡಿವಿ ಸರ್. ಮೊನ್ನೆ ಏನೈತಿ, ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆರ್ ಬಸವರಾಜಪ್ಪ ಸರ್ ಅವರು ಮೊನ್ನೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಿಜಾಪುರಕ್ಕೆ ಬಂದಿದ್ರು ಸರ್. ಬಂದ್ಮೇಲೆ ಅವರು ಸಹ ಈ ಹಣ್ಣಿನ ಬಗ್ಗೆ ಮಾಹಿತಿ ತಗೊಂಡು ಮೀಟಿಂಗ್ ಸಹ ಆಗಿದೆ ಸರ್. ಈಗ ಹೆಂಗ ಅನಿಸ್ತದ್ರಿ ಇಂಥ ಒಂದು ಹಣ್ಣು ನಿಮಗೆ ಒಂದು ವರ ಅಂತಾನೆ ಹೇಳ್ಬೋದು, ಯಾಕಂತಂದ್ರೆ ನೀವು ಮೊದಲಿಗೆ ಶುರು ಮಾಡಿದ್ದೀರಿ, ಅದರೊಳಗೆ ಒಳ್ಳೆ ಅನುಭವವನ್ನು ಪಡೆದಿದ್ದೀರಿ. ಮುಂದಿನ ದಿನಗಳಲ್ಲಿ ಇದನ್ನ ಅಭಿವೃದ್ಧಿ ಮಾಡಬೇಕಿದ್ರೆ ಕೃಷಿ ಅಂತಂದಾಗ ಸಾಕಷ್ಟು ಅಡ್ವಾಂಟೇಜ್ ನಿಮಗದ. ಹೌದು ಸರ್, ಇದೆ ಸರ್. ನಮ್ಮ ವಿಜಯಪುರ ಜಿಲ್ಲೆ ಆಗಿರ್ಬೋದು ಅಥವಾ ಸುತ್ತಮುತ್ತಲಿನ ಪ್ರದೇಶಗಳಾಗಿರ್ಬೋದು, ಈ ಒಂದು ಹಣ್ಣಿನ ಕೃಷಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಭವಿಷ್ಯ ಅದ ಅಂತೀರಿ ಇದಕ್ಕೆ? ಸರ್, ಇನ್ನೂ ಭವಿಷ್ಯ ಇದೆ ಸರ್. ಹೆಂಗಿದೆ ಅಂದ್ರೆ ಪ್ರತಿ ವರ್ಷವೂ ಹಣ್ಣಿನ ಬೇಡಿಕೆನೂ ಜಾಸ್ತಿ ಆಗಿದೆ ಸರ್, ರೇಟು ಸಹ ಕಳ್ಕೊಂಡಿಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ಒಂದು 10 ರೂಪಾಯಿ ರೇಟು ಜಾಸ್ತಿ ಸಿಗ್ತಾ ಇದೆ ಸರ್. ಬೇಡಿಕೆನೂ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಸರ್. ಹಿಂಗಾಗಿ ಏನು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇಲ್ಲ ಸರ್ ಇದಕ್ಕೆ, ಡ್ರ್ಯಾಗನ್ ಫ್ರೂಟ್ಗೆ. ಇನ್ನೊಂದು ಸರ್, ಈ ಡ್ರ್ಯಾಗನ್ ಫ್ರೂಟ್ ಹಣ್ಣಿನೊಳಗೆ ವಿಶೇಷತೆ ಏನೈತೆ ಅಂದ್ರೆ ಇದು ಕಡಿಮೆ ಕ್ಯಾಲೋರಿ ಇದೆ ಸರ್. ಡ್ರ್ಯಾಗನ್ ಫ್ರೂಟ್ ನಲ್ಲಿ ಆಂಟಿ ಆಕ್ಸಿಡೆಂಟ್ ಸಹ ಜಾಸ್ತಿ ಇದೆ ಸರ್. ಡ್ರ್ಯಾಗನ್ ಫ್ರೂಟ್ ಏನೈತಿ, ತೂಕ ಕಡಿಮೆ ಮಾಡುತ್ತೆ ಸರ್, ಹಿಂಗಾಗಿ ಜಾಸ್ತಿ ಜನ ತಿಂತಾರೆ ಸರ್. ಇನ್ನೊಂದೇನಿದೆ ಸರ್, ರಕ್ತದಾಯಿನ ಬಿಳಿ ಕಣಗಳು ಜಾಸ್ತಿ ಮಾಡುತ್ತೆ ಸರ್, ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಸರ್. ಇನ್ನೊಂದು, ಡೆಂಗು ಜ್ವರ ಬಂದ್ಮೇಲೆ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಸರ್. ಕಿವಿ ಹಣ್ಣಿನಕ್ಕಿಂತ ಡ್ರ್ಯಾಗನ್ ಫ್ರೂಟ್ ನಲ್ಲಿ ಹಣ್ಣಿನಲ್ಲೂ ವಿಟಮಿನ್ಸ್ ಜಾಸ್ತಿ ಇದೆ ಸರ್. ಹಿಂಗಾಗಿ ಸರ್, ಇನ್ನೊಂದೇನಿದೆ ಸರ್, ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ ಸರ್, ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತದೆ, ಕ್ಯಾನ್ಸರ್ ಅಂತ ಮಾರಣಾಂತಿಕ ಕಾಯಿಲೆಯನ್ನು ದೂರ ಮಾಡ್ತದೆ ಸರ್. ಇನ್ನೊಂದು ಸರ್, ಲೇಡೀಸ್ಗೆ ಗರ್ಭಿಣಿ ಸ್ತ್ರೀಯರಿಗೆ ಉತ್ತಮ ಆಹಾರ ಇದೆ ಸರ್. ಖನಿಜಾಂಶಗಳಾದ ಎಪ್ಪೆ ಮತ್ತು ವಿಟಮಿನ್ ಸಿ ವಿಟಮಿನ್ ಬಿ ಸರ್ ಜಾಸ್ತಿ ಇದೆ, ಹೀಗಾಗಿ ಗರ್ಭಿಣಿ ಸ್ತ್ರೀಯರು ಸಹ ಜಾಸ್ತಿ ತಿಂತಾರೆ ಸರ್. ಇನ್ನೊಂದು ಸರ್, ಇದು ಶುಗರ್ ಕಂಟ್ರೋಲ್ ಸಹ ಮಾಡುತ್ತೆ. ಹಾಂ ಸರ್, ಡ್ರ್ಯಾಗನ್ ಫ್ರೂಟ್ ಶುಗರ್ ಕಂಟ್ರೋಲ್ ಸಹ ಮಾಡುತ್ತೆ. ಇನ್ನೊಂದು, ಉಸಿರಾಟ ಕ್ರಿಯೆಯನ್ನು ಜಾಸ್ತಿ ಮಾಡುತ್ತೆ ಸರ್, ಮೂಳೆ ಮತ್ತು ಹಲ್ಲುಗಳನ್ನು ಬಲಿಷ್ಠಗೊಳಿಸುತ್ತೆ, ಮತ್ತೆ ಕ್ಯಾಲ್ಸಿಯಂ ಸಹ ಜಾಸ್ತಿ ಮಾಡುತ್ತೆ. ಅಂದ್ರೆ ಸಾಕಷ್ಟು ಆರೋಗ್ಯದ ಏನು ಸಮಸ್ಯೆಗಳಿಗೆ ಇದು ಒಳ್ಳೆ ಔಷಧಿ, ಒಳ್ಳೆ ಒಂದು ಹಣ್ಣು ಅನ್ನುವಂತಹ ಒಂದು ವಿಚಾರವನ್ನು ತಾವು ಹೇಳ್ತಾ ಇದ್ದೀರಿ. ಅದಕ್ಕೆ ನಮ್ಮ ಗ್ರಾಹಕರು ಆಕರ್ಷಿತರಾಗಿ ಅದನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡುವಂಥದ್ದು ಮತ್ತು ತಮ್ಮ ದಿನನಿತ್ಯದ ಜೀವನದೊಳಗೆ ಉಪಯೋಗ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗ್ತಾ ಇರೋದ್ರಿಂದ ಈ ಹಣ್ಣಿಗೆ ಒಂದು ಒಳ್ಳೆ ಭವಿಷ್ಯದ ಅಂತ ಹೇಳಿ ತಾವು ಹೇಳ್ತಾರೆ ಸರ್. ಒಳ್ಳೆ ಭವಿಷ್ಯ, ಒಳ್ಳೆ ರೇಟ್ ಕೂಡ ತಮಗೆ ಸಿಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಇದು ಕೂಡ ಹೆಚ್ಚಾಗಬಹುದು, ಇಳುವರಿ ಕೂಡ ಒಳ್ಳೆ ಇಳುವರಿ ಬರುವಂತದ್ದು ನೋಡ್ತಾ ಇದ್ದೀರಿ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ ಸ್ವಲ್ಪ? ಹಾ ಸರ್, ಹೇಳ್ರಿ. ನನ್ನ ಮೊಬೈಲ್ ನಂಬರ್ 7353601484. ಆತ್ಮೀಯರೇ, ಪವನ್ ಕುಮಾರ್ ರಾಣಗಟ್ಟಿಯವರು ಏನು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7353601148 ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಒಳ್ಳೆಯದು ಪವನ್ ಕುಮಾರ್ ರಾಣಗಟ್ಟಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಹೊಸ ಹಣ್ಣು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಸಾಕಷ್ಟು ಅನುಭವಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಿ. ನಮ್ಮ ಭಾಗದೊಳಗೆ ಒಂದು ಭವಿಷ್ಯದ ಒಂದು ಒಳ್ಳೆ ಬೆಳೆ ನಮ್ಮ ರೈತರಿಗೆ ಈಗ ಸಿಕ್ಕಂಗೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ವಿಶೇಷವಾಗಿ ಹಣ್ಣಿನ ಬೆಳೆಗಳನ್ನು ಬೆಳೆಯುವಂಥ ಒಂದು ಸಂದರ್ಭದೊಳಗೆ ನಮ್ಮ ಭಾಗದೊಳಗಂತೂ ಈಗಾಗಲೇ ನಾವು ಮಾತಾಡ್ದಂಗೆ ದ್ರಾಕ್ಷಿಯದೆ ಸಾಮ್ರಾಜ್ಯದ ಇಂಥ ಒಂದು ಸಂದರ್ಭದೊಳಗೆ ಒಳ್ಳೆ ಅಂದ್ರೆ ಶ್ರಮ ಕಡಿಮೆ ಮಾಡುವಂಥದ್ದು ಆಮೇಲೆ ಚಿಂತೆಯನ್ನು ಕಡಿಮೆ ಮಾಡುವಂಥದ್ದು ಏನು ಡ್ರ್ಯಾಗನ್ ಫ್ರೂಟ್ ಬಂದದ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ನಮ್ಮ ರೈತರು ಇದನ್ನು ಅಳವಡಿಸಿಕೊಂಡು ತಮ್ಮ ಆದಾಯವನ್ನು ಡಬಲ್ ಮಾಡಿಕೊಳ್ಳುವಂಥ ಒಂದು ನಿಟ್ಟಿನೊಳಗೆ ಒಳ್ಳೆ ಪ್ರಯತ್ನಗಳನ್ನು ಈ ಡ್ರ್ಯಾಗನ್ ಫ್ರೂಟ್ ಮೂಲಕ ಮಾಡಬಹುದು ಅನ್ನುವಂಥ ವಿಚಾರವನ್ನು ತಾವು ತಿಳಿಸಿಕೊಟ್ಟಿದ್ದೀರಿ. 1 ವರ್ಷ 1 ಲಕ್ಷ ತೊಗೊಂಡಿರಿ, 2ನೇ ವರ್ಷ 3 ಲಕ್ಷ ಅಂದ್ರೆ ಡಬಲ್ ಅಷ್ಟೇ ಆಗುವುದಿಲ್ಲ, ದ್ವಿಗುಣ ಅಷ್ಟೇ ಆಗುವುದಿಲ್ಲ,